ಜ್ಯೇಷ್ಠ ಆಷಾಢ ಮಾಸ ಗ್ರೀಷ್ಮ ಋತು, ಮೇ ಜುಲೈ ಮಧ್ಯೆ ವಾತಾವರಣದಲ್ಲಿ ತಾಪ ಹೆಚ್ಚು, ತಂಪಾದ ಸಿಹಿ ಪದಾರ್ಥಗಳು ಹಾಲು ತುಪ್ಪ ಹಲಸಿನ ಹಣ್ಣು ತೆಂಗಿನ ತಿರುಳು ಉತ್ತಮ, ಉಪ್ಪು ಹುಳಿ ಖಾರದ ಆಹಾರ ವರ್ಜ್ಯ, ತೆಳುವಾದ ವಸ್ತ್ರಧಾರಣೆ ಬಿಸಿಲಿಗೆ ಮೈ ಒಡ್ಡದೇ ಇರುವುದು ಸೂಕ್ತ, ಹಗಲು ನಿದ್ದೆ ಅತಿ ವ್ಯಾಯಾಮ ನಿಷಿದ್ಧ, ಉತ್ತಮ ಆಹಾರ ಪದ್ಧತಿ ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ನನ್ನ ತಂದೆ ಯಾವಾಗಲೂ ನನಗೆ ಹೇಳುತ್ತಾರೆ, ಒಂದೋ ನಂಬರ್ ಒಂದು ಆಗು ಅಥವಾ ಲಕ್ಷಾಂತರ ಜನರಲ್ಲಿ ಒಬ್ಬನಾಗು. ನನ್ನನ್ನು ನಂಬರ್ ಒಂದು ಮಾಡಲು ಅವರು ತನ್ನ ಆಸೆಗೆ ಎರಡನೇ ಆದ್ಯತೆ ನೀಡಿದರು, ಯಾವತ್ತೂ ರಾಜಿ ಮಾಡಿಕೊಳ್ಳಲಿಲ್ಲ. ಇಂದು ನಾನು ಅವರಿಗಾಗಿ ಮನೆಯೊಂದನ್ನು ನಿರ್ಮಿಸುತ್ತಿದ್ದೇನೆ ಮತ್ತು ಈಗ ರಾಜಿ ಮಾಡಿಕೊಳ್ಳದಿರುವ ಸರದಿ ನನ್ನದಾಗಿದೆ. ಏಕೆಂದರೆ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು, ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾಟೆಕ್ ಆಗಿದೆ. ಒಂದು ಮನೆ ಒಂದು ಅವಕಾಶ, ಅದಕ್ಕಾಗಿಯೇ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾಟೆಕ್. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಜೊತೆಗೆ ಈಗ ಬಬಲೇಶ್ವರ ತಾಲೂಕು ಉಪ್ಪಲದಿನ್ನಿ ಗ್ರಾಮದ ಯುವ ಕೃಷಿಕರಾಗಿರುವಂತಹ ವಿಠಲ್ ಸುರೇಶ್ ಚಲುವಾದಿ ಅವರು ನಮ್ಮ ಜೊತೆಗಿದ್ದಾರೆ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೋಳಿ ಸಾಕಾಣಿಕೆ ಒಳಗೆ ಸಾಕಷ್ಟು ಅನುಭವ ಅವರದಿದೆ. ಕಳೆದ 2 ವರ್ಷಗಳಿಂದ ಅವರು ಮಾಡ್ತಾ ಇದ್ದಾರೆ. ಸಾಕಷ್ಟು ವೈಜ್ಞಾನಿಕವಾಗಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಅನುಭವವನ್ನು ನಾವು ಇವತ್ತಿನ ದಿವಸ ತಗೊಳ್ಳೋಣ. ಯಾರ್ಯಾರು ಕೋಳಿ ಸಾಕಾಣಿಕೆ ಒಳಗೆ ತಮಗೆ ಆಸಕ್ತಿ ಇದೆ, ಇನ್ನು ಮುಂದೆ ಮಾಡಬೇಕು ಅನ್ನುವಂಥವರಿದ್ದೀರಿ, ಅವರು ಈ ಮಾತುಗಳನ್ನು ಗಮನವಿಟ್ಟು ಕೇಳಿದ್ರೆ ತಮಗೆ ಸಾಕಷ್ಟು ಪಾಠ ಇಲ್ಲಿ ಸಿಗ್ತದೆ ಅಂಥೇಳಿ ನಮಗನ್ನಿಸ್ತದೆ. ವಿಠಲ್ ಚಲುವಾದಿ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್, ನಾನು ವಿಠಲ್ ಸುರೇಶ್ ಚಲುವಾದಿ, ಉಪ್ಪಲ್ದಿನಿ, ತಾಲೂಕು ಬಬಲೇಶ್ವರ, ಜಿಲ್ಲಾ ವಿಜಯಪುರ. ಇವಾಗ ನಾನು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೇನೆ. ಕಳೆದ 2 ವರ್ಷದಿಂದ ಡಿಪಿ ಕ್ರಾಸ್ ಕೋಳಿ ಸಾಕಾಣಿಕೆ ಮಾಡಿದ್ದೆ. ಇವಾಗ ಬಾಯ್ಲರ್ ಸಾಕಾಣಿಕೆ ಮಾಡ್ತಾ ಇದ್ದೇನೆ. ಎರಡು ಸೇರಿ 2,000 ಕೋಳಿ ಇವಾಗ ನಂತರ ಸಾಕಾಣಿಕೆಯಲ್ಲಿವೆ. ಡೈಲಿ ಫೀಡ್ ಅಂತರೂ ನಮ್ಮಲ್ಲಿ ಸ್ವಂತ ನನ್ನ ಕೈಯಿಂದ ತಯಾರು ಮಾಡಿ ಫೀಡನ್ನು ನಾವು ಹಾಕ್ತಾ ಇದ್ದೇವೆ. ಇವಾಗ ಡಿಪಿ ಕ್ರಾಸ್ ಕೋಳಿಗೆ ಸ್ವಂತ ನಮ್ಮ ಹೊಲದಲ್ಲಿರುವಂಥ ಕಸಕಡ್ಡಿಯನ್ನು ತಂದು ಡಿಪಿ ಕ್ರಾಸ್ ಕೋಳಿಗೆ ಮೇಯಿಸ್ತೀವಿ. ಇವಾಗ ಬಾಯ್ಲರ್ ಕೋಳಿಗೆ ನಮ್ಮ ಸ್ವಂತ ಮನೆಯಲ್ಲಿ ನಾವು ತಯಾರಿ ಮಾಡಿ ಫೀಡನ್ನು ತಯಾರಿಸಿ ಅದಕ್ಕೆ ಬಾಯ್ಲರ್ಗೆ ಹಾಕ್ತಾ ಇದ್ದೇವೆ. ಇವಾಗ ಇನ್ನೊಂದೇನಪ್ಪಾ ಅಂದರೆ, ಜನರೆಲ್ಲ ಬಾಯ್ಲರ್ ಕೋಳಿಗೆ 1 ಡೇಯಿಂದ 40 ಡೇವರೆಗೆ ಬಾಯ್ಲರ್ ಕೋಳಿಗೆ ಔಷಧಿಯನ್ನು ವಿತರಿಸಿರುತ್ತಾರೆ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಈಗ ಕೃಷಿಗೆ ಎಫೆಕ್ಟ್ ಆಗದೆ ಇರೋ ಥರ 1-15 ದಿನ ನಾವು ಡೋಸ್ ಕೊಡ್ತೀವಿ. 15 ದಿನ ಆದ ನಂತರ ಸ್ವಂತ ನಾವು ನಮ್ಮ ಪ್ರಾಕ್ಟಿಕಲ್ ಮಾಡಿ ಸ್ವಂತ ಫೀಡ್ ತಯಾರು ಮಾಡಿ ನಾವು ಇವಾಗ ಫೀಡನ್ನು ಹಾಕ್ತಾ ಇದ್ದೀವಿ. ಆದರೆ 15 ದಿನ ಮಾತ್ರ ಕೊಟ್ಟ ನಂತರ ಇನ್ನೂ 15 ದಿನ ನಾವು ಔಷಧಿ ಕೊಡಲ್ಲ ಬಾಯ್ಲರ್. ಹೀಗಾಗಿ ನಮ್ಮ ಬಾಯ್ಲರ್ ಲೇಟಾಗಿ ಬರುತ್ತೆ. ಜನರದೆಲ್ಲ ಇವಾಗ 38-40 ಡೇಸ್ಗೆ ಬಾಯ್ಲರ್ ಎಲ್ಲ ಬಂದ್ಬಿಡುತ್ತೆ. ಹೀಗಾಗಿ ಬಾಯ್ಲರಲ್ಲಿ ಕೃಷಿಗೆ ಯಾವುದು ತೊಂದರೆ ಇಲ್ಲ ಅಂತ ನಾನು ಹೇಳ್ತೇನೆ. ಇನ್ನೊಂದೇನಪ್ಪ ಅಂದರೆ, ಡಿಪಿ ಕ್ರಾಸ್ ಇವಾಗ ಲಾಭ ಹೇಗಾಗಿಲ್ಲ, ಲಾಭ ಆಗಿಲ್ಲ ಅಂತ ತುಂಬ ಜನ ಹೇಳ್ತಿದ್ರು. ಈಗ 1-2 ತಿಂಗಳು ಹಿಡಿದ್ರೆ ಲಾಭ ಅನ್ಸಲ್ಲ ಡಿಪಿ ಕ್ರಾಸ್, ಇಲ್ಲ ಕಮ್ಮಿ ಅಂದರೆ 6-7 ತಿಂಗಳು ಹಿಡಿಬೇಕು. 1-5 ತಿಂಗಳಿಗೆ ಮೊಟ್ಟೆ ಇಡ ಸ್ಟಾರ್ಟ್ ಆಗುತ್ತೆ. ಈಗ ಡೈಲಿ 1,000 ಕೋಳಿ 800 ಮೊಟ್ಟೆ ಇಟ್ಟರೂ ನಮಗೆ ಜಾಸ್ತಿ ಲಾಭ. ಅದರಲ್ಲಿ ಮೊಟ್ಟೆ ಸೇಲಿಂಗ್ ಆಗ್ತಾ ಇಲ್ಲ, ನಾವು ಇವಾಗ ಏನು ಮಾಡಬೇಕು ಅಂತ ಯೋಚನೆಯಲ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ. ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಡಿಪಿ ಕ್ರಾಸ್ ಕೋಳಿ 1 ಕೆಜಿಯಿಂದ ಅಷ್ಟು ಇಷ್ಟು ಹಂಗು ಹಿಂಗು ಅಂತ ಜನ ಹೇಳ್ತಾ ಇದ್ರು. ಆದರೆ ನಮಗೇನಿಲ್ಲಪ್ಪ, ಇವಾಗ ಲಾಭ ನೋಡ್ತಾ ಇಲ್ಲ. ಇವಾಗ ನಮ್ಮ ಹೊಲ ಬೆಳೆಯುತ್ತೆ, ಆದರೆ ಕೋಳಿದೆ ಎಷ್ಟು ಬೇಕಪ್ಪ, ನಮ್ಮ ದುಡ್ಡೆಷ್ಟು ನಮಗೆ ಸಿಗುತ್ತೆ ಅಂತ ಆ ಕಾರಣಕ್ಕಾಗಿ ನಾವು ಇವಾಗ ಕೋಳಿ ಸಾಕಾಣಿಕೆ ಮಾಡಿದ್ವಪ್ಪ. ಲಾಭ ಏನು ಸಿಗಲಿಲ್ಲ ಅಂದರೂ ನಮ್ಮ ಹೊಲ ಬೆಳೀತಿ ಅಂತ ಕೋಳಿ ಸಾಕಾಣಿಕೆ ಮಾಡಿದ್ದೆ. ಅಷ್ಟರಲ್ಲಿ ನಮಗೆ ಕೋಳಿಯಲ್ಲಿ ಲಾಭ ಅನ್ನಿಸ್ತು. ಲಾಭ ಅನಿಸಿ ಮತ್ತು 1,000 ಬಾಯ್ಲರ್ ಹಾಕಿದ್ದೀನಿ. ಇವಾಗ ಬಾಯ್ಲರ್ ಕೋಳಿಯಿಂದ ನಾನು ಗೊಬ್ಬರ ಮಾಡಿ ಹಾಕಿದಾಗ ಗದ್ದೆಗೆ 1 ಎಕರೆ 12 ಗುಂಟೆಯಲ್ಲಿ ನಾನು 101 ಟನ್ ಕಬ್ಬು ಬೆಳೆದಿದ್ದೀನಿ ಈ ವರ್ಷ. ಇಷ್ಟೆಲ್ಲ ಮಾಡ್ತಾ ಇದ್ದೇವೆ. ಇನ್ನೂ ಎರೆಹುಳ 1-2 ಆಕಳವನ್ನು ಮಾಡಿದ್ದೀವಿ. ಎರೆಹುಳ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಮತ್ತು ಎರೆಹುಳ ಗೊಬ್ಬರನ್ನು ತೆಗಿಬೇಕಂತ ನಾವು ಇವಾಗ ಎಲ್ಲ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಕೋಳಿ ಸಾಕಾಣಿಕೆ ನೀವು ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ ಅದ್ರ ಬಗ್ಗೆ ಏನಾದರೂ ತಿಳ್ಕೊಂಡು ಅಥವಾ ಇಲ್ಲ ನಾವು ಕೋಳಿ ಸಾಕಾಣಿಕೆ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಹೆಂಗೆ ಶುರು ಮಾಡಿದ್ರೆ? ಇವಾಗ ಸರ್ ನಾವು ಕೋಳಿ ಸಾಕಾಣಿಕೆ ಇದರಿಂದ ನಾವು ಹೊಲಕ್ಕೆ ಗೊಬ್ಬರ ಇವಾಗ ಸರ್ಕಾರಿ ಗೊಬ್ಬರ ಹಾಕ್ತಾ ಇದ್ವಿ, ಹೀಗಾಗಿ ಭೂಮಿ ಏನೋ ಒಂದು ಆಗುತ್ತೆ ಅಂತ ಎರಡು ಜವಾರಿ ಹಸು 1,000 ಕೋಳಿ ಮಾಡಿದ್ವಿ ಸರ್. ಅದು ಗೊಬ್ಬರ ಹಾಕಿದ ನಂತರ ನಮಗೆ ನೀಟ್ ಅನ್ನಿಸ್ತು, ಇವಾಗ ಬೆಳೆನೂ ಚಲೋ ಬಂತು. ಅದರಿಂದ ನಾವು 1,000 ಕೋಳಿ ಮಾಡಿದ್ವಿ, ಯಾರು ಹೇಳಿಲ್ಲ. ಆ 1,000 ಕೋಳಿಯಿಂದ ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಈಗ 1,000 ಮಾಡಿದ್ದೀನಿ. ಅದಕ್ಕೆಲ್ಲ ಡಾಕ್ಟರ್ ಎಲ್ಲ ನಾವೇ. ಇವಾಗ ಅಂದ್ರೆ ಕೋಳಿ ಗೊಬ್ಬರದ ಸಲುವಾಗಿ ನೀವು ಕೋಳಿಯನ್ನ ಸಾಕ್ತಾ ಇದ್ರಿ, ವಿಶೇಷವಾಗಿ ಮೊದಲು ಸ್ಟಾರ್ಟ್ ಮಾಡಿದ್ದ ಹಂಗೆ ಅದೇ ಮಾಡಬೇಕು, ಅದರಿಂದ ಗೊಬ್ಬರ ತಗೊಂಡು ನಾವು ನಮ್ಮ ಹೊಲಕ್ಕೆ ಹಾಕಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಶುರು ಮಾಡಿದ್ರಿ? ಹೌದು ಸರ್, ಇವಾಗ ನಾವು ಕೋಳಿ ಗೊಬ್ಬರವನ್ನು ತಗೊಂಡು ಹೊಲಕ್ಕೆ ಹಾಕಿ ಬೆಳೆ ತೆಗಿಬೇಕಂತ ಕೋಳಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಕೋಳಿಯಲ್ಲಿ ಇನ್ಕಮ್ ಚಲೋ ಅನ್ನಿಸ್ತು. ಇವಾಗ ಕೋಳಿನೂ ಮಾಡ್ತಾ ಇದ್ದೇವೆ, ಕೃಷಿನೂ ಮಾಡ್ತಾ ಇದ್ದೇವೆ, ಹಾಗೂ ಮೇಕೆ ಸಾಕಾಣಿಕೆನೂ ಮಾಡ್ತಾ ಇದ್ದೇವೆ. ಈಗ ಕೋಳಿ ಗೊಬ್ಬರ ಬೇಕು ಅಂತಂದಾಗ ಅದನ್ನು ಯಾವ ರೀತಿ ನೀವು ಹೊಲಕ್ಕೆ ಕೊಡ್ತಾ ಇದ್ದೀರಿ? ಏನು ಕೋಳಿಗಳನ್ನೇ ನೇರವಾಗಿ ಹೊಲಕ್ಕೆ ಬಿಡ್ತಿರೋ ಅಥವಾ ಏನು ಗೊಬ್ಬರವನ್ನು ಸಂಗ್ರಹ ಮಾಡಿ ಕೊಡ್ತಾ ಇದ್ದೀರಿ? ಇವಾಗ ಸರ್ ಯಾರಾದರೂ ನಮಗೆ ಅಡ್ವಾನ್ಸ್ ಬುಕ್ ಮಾಡಿದರೆ ಗೊಬ್ಬರವನ್ನು ಸಂಗ್ರಹ ಮಾಡಿ ನಾವು ಕೊಡ್ತೇವೆ. ಒಂದು ಟ್ರೇಲರ್ಗೆ 9,000-10,000 ತೊಗೋತೀವಿ. ಅದು ಪ್ರತಿ ಸರ ಯಾರಾದರೂ ಜಾಸ್ತಿ ನೀರಿದ್ದರೆ ಮಾತ್ರ ಕೋಳಿ ಗೊಬ್ಬರ ಯೂಸ್ ಮಾಡಬೇಕು. ನೀರಿಲ್ವ ಅಂದರೆ ಯೂಸ್ ಮಾಡಬಾರ್ದು, ಬೆಳೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಸರ್. ಜೌಳ್ನೆಲ್ಲ ಇದ್ದರೆ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ವರ್ಷದಲ್ಲಿ ಒಂದು ಸರಿ ಯೂಸ್ ಮಾಡಬೇಕು ಜಾಸ್ತಿ ಕೋಳಿ ಗೊಬ್ಬರ. ವರ್ಷದೊಳಗೆ 1 ಕೋಳಿ ಗೊಬ್ಬರ ಉಪಯೋಗ ಮಾಡ್ಕೋಬೇಕು, ಮತ್ತು ನೀರಿದ್ರೆ ಸಫಿಷಿಯಂಟ್ ನೀರಿದ್ದರೆ ನೀವು ಉಪಯೋಗ ಮಾಡಿಕೊಳ್ಳೋದಕ್ಕೆ ಅಡ್ಡಿ ಇಲ್ಲ. ಹಾಂ, ಈಗ ಕೋಳಿ ಇದೇ ಕಾರಣಕ್ಕಾಗಿ ನೀವು ಶುರು ಮಾಡಿದ್ರಿ, ಅದರಿಂದ ನಿಮಗೆ ಒಳ್ಳೆ ಅನುಕೂಲ ಆಯಿತು. ಎಷ್ಟು ತತ್ತಿಗಳು ನಿಮಗೆ ಸಿಗ್ತಾ ಇದ್ದವು, ಎಷ್ಟು ಮಾರಾಟ ಆಗ್ತಾ ಇದ್ದವು, ಸರಾಸರಿಯಾಗಿ ಏನು ಆದಾಯ ಬರ್ತಾ ಇತ್ತು ತತ್ತಿಗಳಿಂದ? ಇವಾಗ ನಾ ಡೈಲಿ ನನ್ನ 1,000 ಕೋಳಿಯಲ್ಲಿ 700-800 ಕೋಳಿ ಮೊಟ್ಟೆ ಇಡ್ತಾ ಇತ್ತು. ಆ ಮೊಟ್ಟೆಯಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಆಗಿ 100-200 ಮೊಟ್ಟೆ ಡೈಲಿ ಹೋಗ್ತಾ ಇತ್ತು. ಹಾಗೆ ನಾ ಉಳಿದ ಮೊಟ್ಟೆಯನ್ನು ವಾರಕ್ಕೊಮ್ಮೆ ಬಂದು ನಮ್ಮ ಮರಿ ಕೊಟ್ಟಂಥ ಮಾಲೀಕರಾದವರು ಮೊಟ್ಟೆಯನ್ನು ತೊಗೊಂಡು ಗಾಡಿಯಲ್ಲಿ ಕೊಟ್ಕಳಿಸಿ ಅವರೇ ಒಯ್ತಿದ್ರು. ಅದೇನು ಪೇಮೆಂಟ್ ಇತ್ತು ಅವ್ರು ಕೊಡ್ತಿದ್ರು. ಊರಲ್ಲಿ ಮಾರಿದ್ದು ನಮಗೆ ಜಾಸ್ತಿ ಲಾಭ ಮೊಟ್ಟೆ. ಊರಲ್ಲಿ ನಾವು 6-7 ಮೊಟ್ಟೆ ಕೊಡ್ತಿದ್ವಿ. ಅವರಿಗೆ ನಾವು ಹೋಲ್ಸೇಲಲ್ಲಿ ಅವರು ತೊಗೋತಿದ್ರು. 5.30 ಮೊಟ್ಟೆ ಅವರು ತೊಗೋತಿದ್ರು. ನಮ್ಮ ಎಲ್ಲ ಅವರು ಹೆಂಗೆ ಏನೇನು ಎಲ್ಲ ಹೇಳ್ತಿದ್ರು. ಇಷ್ಟು ತತ್ತಿ ಮಾರಾಟಕ್ಕೆ ಏನೂ ತೊಂದರೆ ಆಗ್ತಿರಲಿಲ್ಲ ನಿಮಗೆ? ತತ್ತಿ ಮಾರಾಟಕ್ಕೆ ಏನು ತೊಂದರೆ ಆಗ್ತಿರಲಿಲ್ಲ. ಅದರಲ್ಲಿ ಇನ್ಕಮ್ ಚಲೋ ಇತ್ತು. ಆದರೆ 7-8 ತಿಂಗಳ ಹೋಗ್ತಾ ಇತ್ತು ಟೈಮ್ ಇಷ್ಟೇ. ಅದಕ್ಕೆ ನೀವು ಈಗೇನು ಮಾಡಿರಿ, ಬ್ರಾಯ್ಲರ್ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡಿರಿ. ಬ್ರಾಯ್ಲರ್ ಈಗಾಗಲೇ 1,000 ಕೋಳಿಗಳನ್ನು ಮಾಡ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ಅದನ್ನು ಮಾಡ್ತಾ ಇದ್ದೀರಿ, ಏನು ಅದಕ್ಕೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಸ್ವಲ್ಪ ಹೇಳ್ತೀರಿ? ಇವಾಗ ಸರ್ ನಾನು ಬಾಯ್ಲರ್ ಡಿ ಬಿ ಕ್ರಾಸ್ ಮಾಡುತ್ತಲೇ ಬಾಯ್ಲರ್ 1,000 ಟೆಸ್ಟ್ ಮಾಡಿದ್ದೀನಿ. ಇವಾಗ ಬಾಯ್ಲರ್ ಚಲೋ ಅನಿಸಿದೆ. 40 ದಿನದಲ್ಲಿ ನನಗೆ ಲಾಭ ಅಂತಂದರೆ 60,000 ರೂಪಾಯಿ ಲಾಭ ಆಗಿದೆ. 40 ದಿನದಲ್ಲಿ ಬರೀ 40 ಡೇಸಲ್ಲಿ 60,000 ರೂಪಾಯಿ ಲಾಭ ಆಗಿದೆ. ಅದರ ಸಲುವಾಗಿ ನಾನು ಬಾಯ್ಲರಲ್ಲಿ ಏನು ಕೆಲಸ ಇಲ್ಲ, ಡೈಲಿ 1 ಕೆಲಸ ಮಾಡಿದರೆ ಮುಗಿದೋಯ್ತು ಬಾಯ್ಲರಲ್ಲಿ. ಉಳಿದ ತಕ್ಷಣ ನಾವು ಕೃಷಿಯಲ್ಲಿ ಕೆಲಸ ಮಾಡ್ತೀವಿ. ಇವಾಗ ಮತ್ತೆ ಮೇಕೆ ಅವು ಇವು ಸಾಕಾಣಿಕೆ ಅಕುರಲ್ಲಿ 1 ಅಕುರಲ್ಲಿ 1 ಒಂದು 2-3 ತಾಸು ನಾವು ಕೆಲಸ ಮಾಡ್ತೀವಿ ಡೈಲಿ. ಆನಂತರ ಮುಗಿದೋಯ್ತು, ನಾವು ಕೃಷಿಯಲ್ಲೇ ನೋಡ್ತೀವಿ. ಗೊಬ್ಬರವನ್ನು ಈಗ ಬಂದ ತಕ್ಷಣ ಗೊಬ್ಬರ ಭೂಮಿಗೆ ಒಮ್ಮೆ ಕೊಡಬಾರ್ದು, ಕೊಟ್ಟರೆ ಒಂದು ಸ್ವಲ್ಪ ತ್ರಾಸಾಗುತ್ತೆ. ಅದಕ್ಕಾಗಿ ನಾವು ತಲೆ ಹಿಡಿದು ಮಾಡ್ತಾ ಇದ್ದೀವಿ. ಈಗ ಬ್ರಾಯ್ಲರ್ ಏನು ನೀವು ಶುರು ಮಾಡಿರಿ, ಬ್ರಾಯ್ಲರ್ದು ಮಾಂಸದ ಮಾರಾಟ ಹೆಂಗೆ ಮಾಡ್ತಾ ಇದ್ದೀರಿ, ಏನು ರೇಟ್ ಬರ್ತದೆ, ಮತ್ತು ಈಗ ಗೊಬ್ಬರದ್ದು ಕೂಡ ಹೇಳಿದ್ರಿ. ಈಗ ತತ್ತಿ ಕೋಳಿಗಳೇನಿರ್ತಾವ ಅದರಿಂದ ಸಿಗುವಂತಹ ಗೊಬ್ಬರಕ್ಕೂ ಆಮೇಲೆ ಬ್ರಾಯ್ಲರ್ದಿಂದ ಬರುವಂತಹ ಗೊಬ್ಬರಕ್ಕೂ ಏನಾದರೂ ವ್ಯತ್ಯಾಸ ಅದನ್ನ ಹೆಂಗಂತ? ಈಗ ಡಿ ಪಿ ಕ್ರಾಸ್ ಗೊಬ್ಬರವನ್ನು ತಯಾರಿಸಲು ವರ್ಷದಲ್ಲಿ 2 ಸರಿ ಬಳಸಿದರೂ ನಡಿಬೋದು. ಆದರೆ ಬಾಯ್ಲರ್ ಗೊಬ್ಬರ ಹೇಗೆಂದರೆ ವರ್ಷದಲ್ಲಿ 1 ಸರಿ ಬಳಸ್ಬೋದು, ಜಾಸ್ತಿ ನಡೆಯಲ್ಲ, ಭೂಮಿ ಹಾಳಾಗುತ್ತೆ. ಹಾಗೆ ಜೌಳಿದ್ದ ನೆಲಕ್ಕೆ ಬಳಸ್ಬೋದು, ಏನು ತ್ರಾಸಿಲ್ಲ. ಬಾಯ್ಲರ್ ಗೊಬ್ಬರ ಹೆಂಗಂದರೆ ಭೂಮಿಯನ್ನು ಸುಟ್ಟಾಕಿ ಬಿಡುತ್ತೆ, ಬೆಳೆ ಹೇಳೋಕ್ಕೆ ಚಾನ್ಸಸ್ ಇರಲ್ಲ. ಜಾಸ್ತಿ ನೀರಿನ ಫಲವತ್ತತೆ ಇರಬೇಕು, ಹೊಂದಿರಬೇಕು ಭೂಮಿ. ಡಿ ಪಿ ಕ್ರಾಸ್ ಕೋಳಿ ಹೇಗಂದರೆ ಅದು ವರ್ಷದಲ್ಲಿ 2 ಸರಿ ಯೂಸ್ ಮಾಡಿದರೂ ನಡೆಯುತ್ತೆ. ಡಿ ಪಿ ಕ್ರಾಸ್ ನೀರಿನ ಫಲವತ್ತತೆಯನ್ನು ಜಾಸ್ತಿ ಹೊಂದಿರಬೇಕು ಭೂಮಿ. ವಿಠಲರೇ, ತಾವು ಹೇಳಿದ್ರಿ ಈಗ ಏನು ಕೋಳಿ ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ನೀವು ಹೆಚ್ಚಿನ ಇಳುವರಿ ಕಬ್ಬಿನೊಳಗೆ ತೊಗೊಂಡಿರಿ ಅಂಥೇಳಿ, ಇದನ್ನು ನೀವು ಬೇರೆಯವರಿಗೆ ಕೊಟ್ಟಾಗ ಅವ್ರು ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ನೀವು ನೀಡಿದ್ರು? ಇವಾಗ ನಾವು ನಮ್ಮಲ್ಲೇ ಪ್ರಾಕ್ಟಿಕಲ್ ಮಾಡಿದ್ದೀವಿ, ಇನ್ನು ನೆಕ್ಸ್ಟ್ ಮಂತಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು ಜನರಿಗೆ ಒಂದು 2-3 ಎಕರೆ ಪ್ಲ್ಯಾಂಟೇಷನಲ್ಲಿ ನಾವು ಕೊಡ್ತಾ ಇದ್ದೀವಿ. ನಮ್ಮ ಗೊಬ್ಬರ ಸ್ಟಾಕ್ ಮಾಡಿ ಕೊಟ್ಟ ನಂತರ ಅವ್ರ ರಿಸಲ್ಟನ್ನು ನಾವು ಹೇಳ್ಬೋದು ನೆಕ್ಸ್ಟ್ ಟೈಮ್. ಈಗಾಗಲೇ ನೀವು ಏನು ಪ್ರಯೋಗ ಮಾಡಿರಿ ಅದನ್ನು ಏನಾದರೂ ಬೇರೆಯವರಿಗೆ ತೋರಿಸಿರಿ. ಹಾಂ, ಒಂದು ಸುಮಾರು ನಮ್ಮ ಹೊಲಕ್ಕೆ ಬಂದ ಜನರಿಗೆಲ್ಲ ನಾವು ಅದನ್ನ ಈ ಥರ ಆಗೈತಿ, ನಮ್ಗೆ ಕೋಳಿಯಿಂದ ಮಾಡೀವಿ, ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಲ್ಲ ಅಂತ ಹೇಳಿದ್ದೀವಿ, ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದಾರೆ ಅಷ್ಟು ಜನರು. ಇವಾಗ ಬಂದ ಜನರೆಲ್ಲ ನಮಗೂ ಈ ಥರ ಮಾಡಿಕೊಡಿ ಗೊಬ್ಬರ ದೇವಸ್ಥಾ ತಂದಿದ್ದಾರೆ. ಓಕೆ ಆಯಿತು, ಇವಾಗ ನಾವು ನೆಕ್ಸ್ಟ್ ಬೀಡ ತೆಗೆದ ತಕ್ಷಣ ರೈತರ ಗೊಬ್ಬರ ಹೆಲ್ಪ್ ಮಾಡ್ತೀವಿ. ಈಗ ನಿಮ್ಮ ಒಂದು ಲೆಕ್ಕದ ಪ್ರಕಾರ ಕೆಲವರ ರೈತರಾದರೂ ಇದನ್ನು ಕೇಳ್ತಾ ಇದ್ದಾರೆ, ಕೋಳಿ ಗೊಬ್ಬರ ಕೇಳ್ತಾರೆ ನಿಮಗೆ? ಇವಾಗ ರೈತರು ತುಂಬ ರೈತರು ನಮಗೆ ಕೇಳ್ತಾ ಇದ್ದಾರೆ, ಹೇಗೆ ಕೊಡ್ತೀರಾ ಕೇಳ್ತಾ ಇದ್ದಾರೆ. ನಾವು ಹೇಳಿದ ತಕ್ಷಣ ನಾವು 1,000 ಜಾಸ್ತಿ ಕೊಡ್ತೀವಿ, ನಮ್ಗೊಂದು ಟ್ರೇಲರ್ ಕೊಡಿ ಅಂತ. ನಾವು ಇವಾಗ ನಮ್ಮ ಗದ್ದೆಗೆ ಹಾಕಿ ನಾವು ಇವಾಗ ಪ್ರೊಜೆಕ್ಟನ್ನು ರೆಡಿ ಮಾಡಿ ನೋಡಿದ್ವಿ, ಇವಾಗ ಸಕ್ಸಸ್ ಆಗಿದೆ. ಇನ್ನು ಮುಂದೆ ನಾವು ಗೊಬ್ಬರವನ್ನು ರೈತರಿಗೆ ಹೆಲ್ಪ್ ಮಾಡ್ತೀವಿ. ಮತ್ತೆ ಡಿಮ್ಯಾಂಡ್ ಹೆಚ್ಚು ಬಂತು ಅಂತಂದ್ರೆ ನೀವು ಹೆಚ್ಚು ಪ್ರೊಡಕ್ಷನ್ ಮಾಡಬೇಕಾಗ್ತದೆ, ಅವಾಗ ಹೆಂಗೆ ಮಾಡ್ತೀರಿ? ನಿಮ್ಮಲ್ಲಿ ಅಷ್ಟು ಪ್ರೊಡಕ್ಷನ್ ಅದನ್ನ, ಈಗ ಕೆಲವರು ಒಂದು ಟ್ರೇಲರ್ ಬೇಡ್ಬೋದು, ಕೆಲವರು 2 ಬೇಡ್ಬೋದು, ಕೆಲವರು 3 ಬೇಡ್ಬೋದು, ನಿಮಗೆ ಸಪ್ಲೈ ಮಾಡೋದಕ್ಕೆ ಸಾಧ್ಯದನ? ಇವಾಗ ನಾವು ಗೊಬ್ಬರದಿಂದ ಹೇಗಾಗಿದೆ ಅಂದರೆ, ಮೊದಲು ಡಿ ಪಿ ಕ್ರಾಸಲ್ಲಿ 6 ತಿಂಗಳಿಗೆ 1 ಟ್ರೇಲರ್ ಹೊಂಡುವ ಗೊಬ್ಬರ, ಬಾಯ್ಲರಲ್ಲಿ 40 ದಿನಕ್ಕೆ 1 ಟ್ರೇಲರ್ ಹೊಂಡ್ತಾ ಇತ್ತು. ಇವಾಗ ಜನರು ನಮ್ಮ ಬಾಯ್ಲರ್ ಗೊಬ್ಬರ ಬೇಕಪ್ಪ ಅಂತಂದ್ರೆ ಅಂದರೆ ಜಾಸ್ತಿ ಕಸ್ಟಮರ್ ಬಂದಾಗ ನಾವು ಇನ್ನೂ 1,000 ಕೋಳಿ ಮಾಡೋಕ್ಕೆ ರೆಡಿ ಇದ್ದೇವೆ, ಮತ್ತೊಂದು ಟೈಲರ್ ಗೊಬ್ಬರ ಹೆಚ್ಚಿಗೆ ತೆಗಿಯೋಕ್ಕೆ ನಾವು ರೆಡಿ ಇದ್ದೇವೆ. ವಿಠಲ್, ಇದು ಯಾವ ರೀತಿ ನೀವು ಕಂಡುಕೊಂಡ್ರಿ, ಇಲ್ಲ ಇಂಥ ಒಂದು ಕೋಳಿ ಗೊಬ್ಬರದಿಂದ ಒಂದು ಇಳುವರಿ ಹೆಚ್ಚಾಗ್ತದೆ, ಮತ್ತು ಇದನ್ನು ನಾವು ಬಿಸ್ನೆಸ್ ಮಾಡ್ಬೋದು, ಜನರಿಗೆಲ್ಲ ಕೊಡ್ಬೋದು ಅಂತೇಳಿ ಹೆಂಗೆ ಕಂಡುಕೊಂಡ್ರಿ ನೀವು? ಇದು ಎಲ್ಲ ನಮ್ಮ ಸ್ವಂತ ಬುದ್ಧಿಯಿಂದ ಸರ್. ಇವಾಗ ನಾವು ಹಂಗೆ ಜನರೆಲ್ಲ ನೌಕರಿ ಜಾಬ್ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂದರೆ ಜಾಬ್ ಎಲ್ಲ ಬೇಕಾಗಿಲ್ಲ, ನಮ್ಮ ಇದ್ದಷ್ಟು ಜಮೀನಿನಲ್ಲೇ ನಾವು ದುಡಿದು ಯಾವುದಾದ್ರೂ ಒಂದು ಉದ್ಯೋಗ ಮಾಡ್ಬೇಕು ಅಂದ್ಕೊಂಡೆ ಸರ್. ಕೋಳಿ ಸಾಕಾಣಿಕೆಗೆ ಹೋದೆ ಸರ್, ಒಂದು 10 ಕುರಿಮರಿ ತೊಗೊಂಡಿದ್ದೆ ಸರ್, 10 ಕುರಿಮರಿ ಕೋಳಿ ಸಾಕಾಣಿಕೆ ಎರಡೂ ಗೊಬ್ಬರ ಮಿಕ್ಸ್ ಉಗಿತಿದ್ದೆ ಸರ್. ಒಗೆದು ಒಂದು ಕುಲ್ಲ ಜಾಗದಲ್ಲಿ ರೂಟ್ರ್ ಹೊಡೆದು ಆ ಅಷ್ಟು ಗೊಬ್ಬರ ಕಲಿಸಿ ನಾ ಕಬ್ಬಿಗೆ ಹಾಕಿದ್ದೆ ಸರ್. ಕಬ್ಬಿಗೆ ಹಾಕಿ ಆ ಪ್ರೊಜೆಕ್ಟನ್ನು ಅವಾಗ ಮಾಡಿದಾಗ ಅವಾಗ ನೀಟ್ ಅನ್ಸ್ ಸರ್. ಅವಾಗಿನ ಹಿಡ್ಕೊಂಡು ನಾನು ಕೃಷಿಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಇಳಿದಿದ್ದೀನಿ ಸರ್. ಕೋಳಿ ಗೊಬ್ಬರ ಆಗಲಿ ಕುರಿ ಗೊಬ್ಬರ ಆಗಲಿ ನಮ್ಮ ರೈತರ ಅನುಭವದ ಪ್ರಕಾರ ಏನಪ್ಪ ಅಂತಂದ್ರೆ ಭಾಳ ಹೀಟ್ ಆಗ್ತದೆ, ಭಾಳ ಕಾವಾಗ್ತದೆ, ಹಿಂಗಾಗಿ ಬೆಳೆಗಳಿಗೆ ಕೆಲವೊಮ್ಮೆ ತಡ್ಕೊಳ್ಳುವಂಥ ಒಂದು ಶಕ್ತಿ ಇರುವುದಿಲ್ಲ ಅಂತೇಳಿ ಹೇಳ್ತಾರೆ. ನೀವು ಕೂಡ ಹೇಳಿದ್ರಿ ನೀರು ಹೆಚ್ಚಿದ್ರೆ ಅದನ್ನು ಉಪಯೋಗ ಮಾಡಬಹುದು ಅಂಥೇಳಿ, ನಿಮ್ಮ ಇದ್ರ ಮೇಲೆ ಏನಾದರೂ ನೀವು ಪ್ರಯೋಗ ಮಾಡಿ ಇಲ್ಲ ಇದನ್ನು ಹಿಂಗೆ ಬಳಸಬೇಕು ಅಂತೇಳಿ ಏನಾದರೂ ಅವ್ರಿಗೆ ತಿಳಿಸ್ತಾ ಇದ್ದೀರಿ? ಇವಾಗ ಸರ್ ನಮ್ಮ ಕಡೆ ಕುರಿ ಗೊಬ್ಬರ ಆದರೆ ಸರ್ 8-15 ದಿನ ಒಮ್ಮೆ ನೀರು ಉಣಿಸಿದ್ರೆ ರಾಸಾಯನಿಕ ಗೊಬ್ಬರ ಹಾಕಿ 8-15 ದಿನ ಬಿಟ್ಟು ನೀರು ಉಣಿಸ್ತಾರೆ ಸರ್. ಹಾಗಿಲ್ಲ ಸರ್, ಕುರಿ ಗೊಬ್ಬರ ಹಾಕಿದರೆ ಇವಾಗ ಹೀಟ್ ಬರುತ್ತೆ ಸರ್ ಭೂಮಿಗೆ, ಕಂಟಿನ್ಯೂ ವಾರಕ್ಕೊಮ್ಮೆ ನೀರು ಕೊಡಬೇಕು ಸರ್. ಜಾಸ್ತಿ ಲೇಟ್ ಮಾಡಿದರೆ ನಡೆಯಲ್ಲ, ಭೂಮಿ ಬೇಗ ಬೇಗ ಒಣಗುತ್ತೆ ಸರ್. ಇದಕ್ಕೆ ಕೋಳಿ ಗೊಬ್ಬರಕ್ಕೆ 1 ವರ್ಷಕ್ಕೆ 1 ಸಲ ಕೊಡಬೇಕು, ಅದರಲ್ಲಿ ನೀರಿನ ಫಲವತ್ತತೆ ಇದ್ದರೆ ಸಫಿಸಿಯೆಂಟ್ ಆಗುತ್ತೆ ಸರ್ ಭೂಮಿ, ಏನು ಪ್ರಾಬ್ಲಮ್ ಇಲ್ಲ. ಇಳುವರಿ ಮೇಲೆ ಎಷ್ಟು ವ್ಯತ್ಯಾಸ ಆಗ್ತದೆ? ಮೊದಲು ಎಷ್ಟು ಕಬ್ಬು ಬೆಳೀತಾ ಇದ್ರಿ, ಈಗ ಎಷ್ಟು ಬೆಳೀತಾ ಇದ್ದೀರಿ ನೀವು? ಮೊದಲು ನಾವು 1 ಎಕರೆ 12 ಗುಂಟೆಯಲ್ಲಿ 58 ಟನ್ ಕಬ್ಬು ಬೆಳೀತಿದ್ವಿ, ಈಗ 101 ಟನ್ ಕಬ್ಬು ಆಗಿದೆ, ಹೈಯೆಸ್ಟ್ ಅನ್ಕೊಂಡಿದ್ದೀನಿ ಇದನ್ನೇ. ಹೆಚ್ಚು ಕಡಿಮೆ ಡಬಲ್ ಆಯ್ತು ನಿಮ್ದು ಇನ್ಕಮ್? ಇವಾಗ ಈ ಸರಿ ಕಬ್ಬು ಡಬಲ್ ಬೆಳೆದಿದ್ವಿ. 1 ಎಕರೆ 12 ಗುಂಟೆಯಲ್ಲಿ ಫಸ್ಟ್ ಬೆಳೆದಾಗ 53 ಟನ್ ಏನೋ ಬೆಳೆದಿದ್ವಿ, ಈಗ 101 ಟನ್ ಕಬ್ಬು ಬೆಳೆದಿದ್ದೀನಿ, ಹೈಯೆಸ್ಟ್ ಅನ್ಕೊಂಡಿದ್ದೆ. ಉಳಿದ ಬೆಳೆಗಳ ಮೇಲೆ ಏನಾದರೂ ಪ್ರಯೋಗ ಮಾಡಿರಿ? ಉಳಿದ ಬೆಳೆಗಳ ಇವಾಗ ನಾವು ಗೊಂಜಾಳ ಮಾಡಿದ್ದೀವಿ. ಗೊಂಜಾಳ ಮಾಡಿದ ತಕ್ಷಣ 1 ಎಕರೆ ಕಡಿಮೆ ಗೊಂಜಾಳ ಹಾಕಿದಾಗ 35-40 ಕಟ್ಟ ಆಗ್ತಿತ್ತು, ಈ ಸರಿ 62 ಕಟ್ಟ ಗೊಂಜಾಳನ್ನು ಮಾಡಿದ್ದೀವಿ ಬರೀ ಕುರಿ ಗೊಬ್ಬರದಿಂದ. ಕುರಿ ಗೊಬ್ಬರ ಬಿಟ್ಟು ಅಥವಾ ಕೋಳಿ ಗೊಬ್ಬರ ಬಿಟ್ಟು ಬೇರೆ ಏನು ಹಾಕಂಗಿಲ್ಲ ನೀವು? ಇವಾಗ ಗೊಂಜಾಳ ಬೆಳೆಯುವಾಗ ನಾವು ಕುರಿ ಗೊಬ್ಬರ ಹಾಕಿದ್ದೀವಿ, ಈಗ ನೆಕ್ಸ್ಟ್ ಟೈಮ್ ಗೊಂಜಾಳ ಹಾಕುವಾಗ ಇನ್ನೊಂದು ಸರಿ ಕೋಳಿ ಗೊಬ್ಬರವನ್ನು ಕೊಟ್ಟು ಪ್ರಾಕ್ಟಿಕಲ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ಆ ನಂತರ ನೋಡಿದಾಗ ಗೊತ್ತಾಗುತ್ತೆ. ಈಗೇನು ಮಾಂಸದ ಕೋಳಿ ನೀವು ಸಾಕಣೆ ಮಾಡ್ತಾ ಇದ್ದೀರಿ, ಮಾಂಸದ ರೇಟು ಯಾವ ರೀತಿ ಅದ, ಮತ್ತು ಎಷ್ಟು ನೀವು ನಿರ್ವಹಣೆ ಮಾಡಿ ಅಂದ್ರೆ ಯಾವ ರೀತಿ ಕೋಳಿಗಳನ್ನು ಸಾಕಿ ಅವಕ್ಕೆ ಔಷಧದ ಉಪಚಾರ ಮಾಡಿ ಅಥವಾ ಆಹಾರ ಕೊಟ್ಟು ಯಾವ ರೀತಿ ಅದನ್ನು ಮಾಂಸದ ಒಂದು ಉತ್ಪನ್ನವನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದ್ದೀರಿ? ಫಸ್ಟ್ ಬಾಯ್ಲರ್ ಹಾಕುವುದರಲ್ಲಿ ಏನು ಸಮಸ್ಯೆ ಅಂದರೆ ನೀರು ಚಲೋ ಇರಬೇಕು, ಸವಳ ನೀರು ಇರಬಾರ್ದು, ಅಂದರೆ ಚಿಕನ್ ಬೆಳೆಯೋಕೆ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ. ಮತ್ತು ಕೆಲವಷ್ಟು ಡೋಸುಗಳು ಇರ್ತಾವೆ, ಲಸೋಟಾವು ಇವು ಅಂದರೆ ಕೆಲವಷ್ಟು ಜನರು ಏನು ಮಾಡ್ತಾರೆ ಅವಾಗವಾಗ ಟೈಮ್ ಟು ಟೈಮ್ ಕೊಡ್ತಿರ್ತಾರೆ, ನಾವು ಟೈಮ್ ತಪ್ಪಿಸಿ ಕೊಡ್ತಿರ್ತೀವಿ. ಯಾಕಂದರೆ ಭೂಮಿಗೆ ಅದ್ರ ಗೊಬ್ಬರದಿಂದ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ಟೈಮ್ ಟು ಟೈಮ್ ಕೊಡಲ್ಲ. ಅದಕ್ಕಾಗಿ ನಾವು ಇವಾಗ ಬಾಯ್ಲರಲ್ಲಿ ಪ್ರತಿ ದಿನ ಅಂದರೆ ಫಸ್ಟ್ ಡೇ ಹಿಡ್ಕೊಂಡು ಇವಾಗ 39 ಡೇ ಆಯಿತು, ಇವಾಗ 2 ಕೆಜಿ ಬಾಯ್ಲರ್ ಕಿಡಿದಿದ್ದೇನೆ. ಇವಾಗ ನಾ 1,000 ಮರಿಯಲ್ಲಿ 2 ಕೆಜಿ ಮ್ಯಾಗಿದೆ, ಅಂದರೂ 1-2 ಟನ್ 2 ಕ್ವಿಂಟಲ್ ಆಗ್ಬೋದು ಅನ್ನೋ ಲೆಕ್ಕಕ್ಕೆ ಇವಾಗ ನಾವು ಬಾಯ್ಲರ್ ಬೆಳೆಸಿದ್ದೇವೆ. ಈ 2-3 ದಿನದಲ್ಲಿ ನಾವು ಬಾಯ್ಲರನ್ನು ಮಾಲನ್ನು ಕಳಿಸ್ತಾ ಇದ್ದೇವೆ ಚಿಕನ್. ಈಗ 2.5 ದಿನದಿಂದ 1.5 ಲಕ್ಷ ಮಾಲ್ ಇರ್ಬೋದು ಈ ರೇಟಿಗೆ. ಇವಾಗ ಚಿಕನ್ ರೇಟ್ ಜಾಸ್ತಿ ಇದೆ. ಎಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ ನೀವು? ಇವಾಗ ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಒಂದು 7-8 ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅವರು ಅಂಗಡಿ ಅಂಗಡಿ ಹಾಕ್ತಾ ಇದ್ದಾರೆ, ಅವರಿಗೆ ನಾವು ಇವಾಗ ಇದು ಮಾಡಿಬಿಡ್ತೀವಿ. ನಮ್ಗೆ ಎಲ್ಲ ಅಮೌಂಟನ್ನು ಕ್ಲಿಯರ್ ಮಾಡಿದಾಗ ನಾವು ಮಾಲ್ ತುಂಬಿ ಅವರಿಗೆ ಕಳಿಸ್ತೀವಿ, ಹೊಳ್ಳಿ ರಿಟರ್ನ್ ನಾವು ಬೇರೆ ಕಡೆ ಮರಿ ಹಾಕಿ ಮತ್ತೆ ಹೊಳ್ಳಿ ರಿಟರ್ನ್ ಅದನ್ನೇ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಈಗ ಪರ್ಟಿಕ್ಯುಲರ್ ಇಂಥ ಒಂದು ತಳಿಗೇ ಒಳ್ಳೆ ರೇಟ್ ಅದ ಅನ್ನುವಂಥದ್ದು ಏನಾದರೂ ಅದನ್ನ, ಅಥವಾ ಯಾವುದೇ ಒಂದು ಬ್ರಾಯ್ಲರ್ ಇದ್ರೂ ಕೂಡ ಒಳ್ಳೆ ರೇಟ್ ಸಿಗ್ತದೆ ನಿಮಗೆ? ಬಾಯ್ಲರಲ್ಲಿ ಎರಡು ಇರುತ್ತವೆ, ಸುಗ್ನ ಇನ್ನೊಂದು ಬರುತ್ತೆ. ಆದರೆ ನಾವು ಅದನ್ನು ಹಾಕಿದಾಗ ಇನ್ನೊಂದು ಚಿಕನ್ ಸರಿ ಹೊಂದಿರೋದಿಲ್ಲ, ಅದರ ಸಲುವಾಗಿ ನಾವು ಇವಾಗ ಬಾಯ್ಲರಲ್ಲಿ ಸುಗ್ನ ಅಂತ ಹಾಕ್ತಾ ಇದ್ದೇವೆ. ಕಂಟಿನ್ಯೂ ಸುಗ್ನ ಯೂಸ್ ಮಾಡ್ತೀವಿ ಬೆಂಗಳೂರು ಮರಿ. ಬ್ರಾಯ್ಲರ್ ಒಳಗೆ ಸುಗ್ನ ಬರ್ತದೆ ಸರ್, ಅಂದರೆ ಇದ್ದ ಚಿಕನ್ ಮೆತ್ತಗೆ ಬರಲ್ಲ ರೀ, ಕಡ್ದ ತಕ್ಷಣ ದಿಪ್ಪ ಬರ್ತೈತೆ ರೀ ಅಷ್ಟೇ ರೀ. ಅಂದ್ರೆ ಅದು ಬೇರೆದು ಹಾಕ್ತಾರೆ ರೀ ಅವರು, ಅದು ಕಡ್ದ ತಕ್ಷಣ ಇದು ಆಗ್ತೈತೆ ರೀ, ಮೆತ್ತಗೆ ಇದು ಆಗಿಬಿಡ್ತೈತೆ, ಸರಿಯಾಗಂಗಿಲ್ಲ ಚಿಕನ್. ಇದು ಕಡ್ದು ಇಟ್ರೂ ನಡೀತದೆ ಸರ್, ದಿಪ್ ಬರ್ತೈತೆ ಸರ್ ಕಡ್ದ್ರೆ. ಅಂದರೆ ಇನ್ನೊಂದು ನಾವು ಏನು ಮಾಡ್ತೀವಿ ಅಂದರೆ ಕಂಪ್ನಿ ಪೀಡ್ ಹಾಕಿ ಮೇಯಿಸ್ತಾರಲ್ರಿ, ಚಿಕನ್ ಇದಾದರೂ ಮೆತ್ತಗೆ ಬರ್ತೈತೆ ರೀ. ಆದರೆ ನಾವು ಸ್ವಂತ ನಮ್ಮಲ್ಲೇ ತಯಾರು ಮಾಡಿ ಒಣ ಪೀಡನ್ನು ಮೇಯಿಸ್ತೀವಿ ರೀ ನಾವು. ಒಂಜಾಳ ಇಷ್ಟು ಹಾಕಬೇಕು, ಸೋಯಾ ಇಷ್ಟು ಹಾಕಬೇಕು, 10% ಇಷ್ಟು ಹಾಕಬೇಕು, ಅದಕ್ಕೆ ಹಾಕಿ ನಾವು ಸ್ವಂತ ನಮ್ಮಲ್ಲೇ ತಯಾರು ಮಾಡಿ ನಾವು ಮೇಯಿಸ್ತಾ ಇದ್ದೀವಿ ಸರ್ ಕೋಳಿಗೆ. ಇವಾಗ ಸ್ವಂತ ಟ್ರೈ ಪ್ರಾಕ್ಟಿಕಲ್ ನಮ್ಮಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಈಗೇನು ನೀವು ಸ್ವಂತ ಆಹಾರದ ಏನು ಫೀಲ್ಡ್ ಅದ ಅದನ್ನು ನೀವೇ ಮಾಡಿ ಅದನ್ನು ತಿನ್ನಿಸೋದ್ರಿಂದ ಮಾಂಸದ ಗುಣಮಟ್ಟ ಚಲೋ ಆಗ್ತದೆ ಅಂತಂದ್ರಿ? ಹಾಂ, ಇವಾಗ ನಾವು ಮನೆಯಲ್ಲಿ ಹಾಕುವ ಪೀಡಿಗೆ ಮಾಂಸ ಸರ ಅಷ್ಟು ಮೆತ್ತಗಾಗಂಗಿಲ್ಲ ರೀ, ಬಿರ್ಸಾಕತಿ, ಮತ್ತು ಒಮ್ಮೆ ಚಿಕನ್ ಎದ್ದು ಬರ್ತೈತಿ ರೀ. ಅದಕ್ಕೆ ಬ್ರಾಯ್ಲರ್ ಪೀಡಿಗೆ ಅದಕ್ಕೆ ನಾವು ಕಂಪ್ನಿ ಪೀಡ್ ಹಾಕಿದ್ರೆ ಮಾಲ ಜಲ್ದಿ ಬರ್ತೈತಿ, ಆದರೆ ಚಿಕನ್ ಮೆತ್ತಗಿರ್ತೈತಿ. ನಮ್ದು ಒಂದು ಸ್ವಲ್ಪ ಗಟ್ಟಿ ಬರ್ತೈತಿ, ತಿನ್ನೋರಿಗೆ ನಾಟಿ ಕೋಳಿ ಚಿಕನ್ ತಿಂದಂಗೆ ಅನಿಸ್ತೈತಿ ಸರ್ ನಮ್ಮ ಸುಗ್ನಾರಿ. ಯಾವುದು ಡಿಮ್ಯಾಂಡ್ ಹೆಚ್ಚಿಗೆ ಅದ ಅಂತೀರಿ, ಬಿರುಸನೋ ಅಥವಾ ಮೆತ್ತಗಿದ್ದನೋ? ಈಗ ನಮ್ದು ಬಿರುಸ ಅಂತೂ ಸರ್ ಒಂದು ದಿವಸ ಮಾಲ್ ಕೇಳ್ತಾರೆ ಸರ್ ಹೊಳಿ, ಈಗ ಫಸ್ಟ್ನೇ ಟೈಮ್ ಮಾಲ್ ಹಾಕಿದಾಗ ಇಂಥದ್ದು ಎಲ್ಲರಿ ಮಾಲ್ ಇನ್ನೂ ಸಿಗ್ತಿತ್ತೇನೋ ನಿಮ್ಮ ಕಡೆ ಅಂತ ಕೇಳ್ತಾ ಇದ್ದಾರೆ ಜನರು. ಆದರೆ ನಾವು ಇಲ್ಲಪ್ಪ ಇನ್ನು ಅದನ್ನ ಎಲ್ಲ ಜನರಿಗೆ ಅದನ್ನೇ ಹೇಳಬೇಕು, ಅದನ್ನೇ ಸ್ಟಾರ್ಟ್ ಮಾಡೋರ್ದೀವಿ ಇನ್ಮ್ಯಾಗಂತ ನಾ ಹೇಳಿದೆ. ಯಾಕೆ ಅಂತ ಕೇಳಿದೆ, ಜನಕ್ಕೆ ಇನ್ನೂ ಇಂಥ ಮಾಲ್ ಬೇಕಾಗಿತ್ತು ಅಂದಾಗ ಯಾಕಂತ ಕಸ್ಟಮರ್ ಕೇಳಿದೆ. ಇಲ್ಲ ಈ ಚಿಕನ್ ಚಲೋ ಇದೆ ಅಂತಂದರೆ ಅಂದಾಗ ಆಯ್ತಪ್ಪ ಇದನ್ನೇ ಸ್ಟಾರ್ಟ್ ಮಾಡ್ತೀವಿ ಇವಾಗ ಅಂತ ಹೇಳಿದೆ. ಈಗ ಅದನ್ನು ಅಂದ್ಕೊಂಡು ಒಂದು 2-3 ಫಾರ್ಮ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಈಗ ಆ ಪೀಡ್ ಕೊಡೋಕೆ. ಆ ಥರ ಈಗ 1,000 ಕೋಳಿ ನೀವು ಹೆಚ್ಚು ಮಾಡಬೇಕು ಅಂತಂದ್ರೆ ಎಷ್ಟು ಖರ್ಚು ಬರ್ತದೆ ನಿಮಗೆ? ಈಗ ನಾವು 1,000 ಕೋಳಿ ಸ್ಟಾರ್ಟ್ ಮಾಡಬೇಕಂದ್ರೆ ಅದಕ್ಕೆ ಶೆಡ್ ಎಲ್ಲ ರೆಡಿ ಮಾಡಿ ಕೋಳಿ ಎಲ್ಲ ಬಿಡಬೇಕು, ಅದೊಂದು ಬೀಡ್ ತೆಗಿಬೇಕಾದ್ರೂ ಒಂದು 3-3.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಇನ್ವೆಸ್ಟ್ಮೆಂಟ್ ನಾವು ಫಸ್ಟಿಗೆ ಹಾಕಬೇಕು, ಆಮೇಲೆ ತಗೋಬೋದು. 3-3.5 ಲಕ್ಷ ರೂಪಾಯಿ ಬರ್ಬೋದು ಖರ್ಚು 1,000 ಕೋಳಿಗೆ. ಏನು ಮಾಡ್ತೀರಿ ಅದನ್ನು, ಹೆಂಗೆ ನೀವು ಸಂಗ್ರಹ ಮಾಡ್ತೀರಿ ಅಷ್ಟು ದುಡ್ಡು? ಇವಾಗೆಲ್ಲ ನಾವು ಒಮ್ಮೆ ಮಾಡೋಕ್ಕಂತೂ ಆಗಲ್ಲ, ಫಸ್ಟಿಗೆ 1,000 ಮಾಡಿದ್ವಿ, ಇವಾಗ 2,000 ಮಾಡಿದ್ವಿ, ಈಗ ಇನ್ನೊಂದು ನೆಕ್ಸ್ಟ್ 1,000 ಮಾಡ್ತೀನಿ. ಆ ದುಡ್ಡನ್ನು ಅಲ್ಲಿ ಮಾಡಿ ನಾವು ಹಾಗೆ ಬೆಳೀತಾ ಇದ್ದೇವೆ. ಅಂತೂ ಒಮ್ಮೆ ಅಂತರೂ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಿಮ್ಮ ಈ ಕಸಬಿನೊಳಗೆ ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ, ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ? ಇವಾಗ ಸಪೋರ್ಟ್ ಜಾಸ್ತಿ ಯಾರು ಮಾಡಿಲ್ಲ, ನಾವು ಸ್ವಂತ ಇದರಿಂದ ಮಾಡ್ತಾ ಇದ್ವಿ. ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಫಸ್ಟ್ನೇ ನಾಟಿ ಕೋಳಿ ಮಾಡಿದಾಗ ಅಲ್ಲಿ ಜಾಬ್ ಕಟ್ಟರ್ ಕೇಳಿದ್ವಿ, ಅವ್ರು ಬರಲ್ಲ ಹಂಗೆ ಹಿಂಗೆ ಅಂದರು. ಈಗ ಸ್ವಂತ ಎಲ್ಲ ನಾವೇ ತಯಾರಿ ಮಾಡಿ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಮನೆಯೊಳಗೆ ಯಾವ ರೀತಿಯಾದಂಥ ಒಂದು ಸಪೋರ್ಟ್ ನಿಮಗಿದೆ? ನಮ್ಮ ಫಾದರ್ ಇದ್ದಾರೆ, ಫಾದರ್ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ನಮ್ಮ ತಮ್ಮರಿಬ್ಬರು ನಾವೇ ಮಾಡ್ತಾ ಇದ್ದೀವಿ ಸ್ವಂತ, ಫಾದರ್ ಸಪೋರ್ಟ್ ಇದೆ. ಈಗ ಇಂಥ ಒಂದು ಉದ್ಯಮ ಸರಿಯಾಗಿ ನಡಿಬೇಕು ಅಂತಂದ್ರೆ ನಿಮಗೆ ಸಾಕಷ್ಟು ತಾಂತ್ರಿಕ ಜ್ಞಾನದ ಅವಶ್ಯಕತೆ ಕೂಡ ಇರ್ತದೆ, ಸಾಕಷ್ಟು ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ತಾವಂತೂ ITI ಮಾಡಿರಿ ಇಲೆಕ್ಟ್ರಿಕಲ್, ಇದ್ರೊಳಗೆ ಕೋಳಿ ಸಾಕಾಣಿಕೆ ಒಳಗೆ ಏನಾದರೂ ವಿಶೇಷವಾದಂಥ ಒಂದು ಟ್ರೈನಿಂಗ್ ತೊಗೊಂಡಂಥದ್ದು ಏನಾದರೂ ಅದನ್ನು? ಹಾಂ, ಕೋಳಿ ಒಳಗೆ ಟ್ರೈನಿಂಗ್ ತೊಗೋಬೋದು ಸರ್. ಆದರೆ ಬಟ್ ನನಗೆ ಏನೂ ಇಲ್ಲಾರ್ದನ್ನೇ ಟ್ರೈನಿಂಗ್ ಕರೆದಿದ್ದೀರಿ ರೀ ರೋಡ್ ಸೆಟ್ಟದವರು, ಆದರೆ ನನಗೆ ಹೋಗೋಕ್ಕಾಗಿಲ್ಲ, ಇನ್ನು ನೆಕ್ಸ್ಟ್ ಹೋಗಿ ಟ್ರೈನಿಂಗ್ ತೊಗೋಬೇಕು ಅನ್ನೋದು ಐತೆ ಸರ್. ಅಂದರೆ ಮನೆಯಲ್ಲಿ ನನ್ನ ಬಿಟ್ಟರೆ ಯಾರು ಕೋಳಿ ನಡೆಸ್ಕೊಂಡು ಹೋಗೋರಿಲ್ಲ ಸರ್. ಇಬ್ರು ತಮ್ಮಾರ ಇದಾರೆ ಸರ್, ಅವು ಗೊತ್ತಾಗಲ್ಲ ಸರ್ ಡೋಸಿಂಗ್ ಅದು. ಅದರ ಸಲುವಾಗಿ ನಾವು ಕೊಟ್ಟಿಲ್ಲ. ಈಗ ಸದ್ದ ಮಾಲ್ ಖಾಲಿಯಾಗಿಂದ ನಾನು ರೋಡ್ ಸೆಟ್ಟಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಟ್ರೈನಿಂಗ್. ನಾವು ಅತಿ ಸಣ್ಣ ರೈತರು ಸರ್, ಅಷ್ಟು 1-2 ಎಕರೆ ಸರ್. ಆ ಭೂಮಿಯಲ್ಲಿ ನಾವು ಏನು ಬೇಕಾದ್ರೆ ಬೆಳೆದೀವಿ ಸರ್. ಈಗ ನಿಮಗೆ ಇದರೊಳಗೆ ಏನೋ ನಿಮ್ದು ಅನುಭವ ಅದ, ಆದರೆ ಮನೆಯೊಳಗೆ ಎಲ್ಲರಿಗೂ ಇದರ ಅನುಭವ ಇತ್ತಪ್ಪ ಅಂತಂದ್ರೆ ಅಕಸ್ಮಾತ್ ನೀವು ಬೇರೆ ಕೆಲಸಕ್ಕೆ ಹೋದಾಗ ಅಥವಾ ಬೇರೆ ಕಡೆಯಲ್ಲಿ ಹೋದಾಗ ಇದನ್ನು ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕಾಗ್ತದೆ. ಇವಾಗ ಸರ್ ನಾವು ಇನ್ನೊಂದು ಏನು ಮಾಡೀನಿ ಅಂದ್ರೆ ಸರ್, ಮನೆಯಲ್ಲಿ ತಾಯಿ ಆಗಲಿ ಅಜ್ಜಿ ಆಗಲಿ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಸರ್ ಡೇಲಿ, ಅದನ್ನ ಕೆಲಸವನ್ನು ಬಂದ್ ಮಾಡಿಸಿದ್ದೀನಿ ಸರ್. ಇವಾಗ ನಾನೇನು ಡೈಲಿ 1 ತಾಸು ನನ್ನ ಜೋಡಿ ಕೆಲಸಕ್ಕೆ ಅವ್ರನ್ನ ಅಷ್ಟ್ರನ್ನು ಕರ್ಕೊಟ್ಟಿದ್ದೀನಿ ಸರ್. ಕರ್ಕೊಂಡು ನಮ್ಮ ತಮ್ಮರಾಗಲಿ ನಮ್ಮ ಅಜ್ಜಿ ಆಗಲಿ ನಮ್ಮ ಅವರಾಗಲಿ ಅಷ್ಟ್ರಿಗೆ ಕರ್ಕೊಂಡು ಇವಾಗ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿದ್ದೀನಿ ಸರ್. ಅಲ್ಪ ಸ್ವಲ್ಪ ಗೊತ್ತಿದೆ, ಆದರೆ ಡೋಸಿಂಗ್ ಒಳಗೆ ಅವರು ಸಾಲಿ ಕಲಿತಿಲ್ಲ ಅಷ್ಟು ಗೊತ್ತಿಲ್ಲ. ಡೋಜಿಂಗ್ ಎಲ್ಲ ನಾವು ಮಾಡ್ಕೋತೀವಿ, ತಮ್ಮವ್ರು ಕಲ್ತಿದ್ದಾರೆ ಹೇಳ್ತೀನಿ ತಿಳ್ಕೊತಾರೆ, ಆದರೆ ಅಮ್ಮರಿಗೆ ಅದು ಗೊತ್ತಾಗಲ್ಲ ಸರ್. ಅದಕ್ಕೇನಿದೆ ವಾಟರ್ ಅಂತೂ ಡೈರೆಕ್ಟ್ ಹೋಗುತ್ತೆ ಪೈಪ್ ಲೈನ್ ಮುಖಾಂತರ. ಪೀಡಸ್ಟ್ ಹಾಕೋದು ಎಲ್ಲ ಅಮ್ಮರ ಅಜ್ಜಿಯರೆ ಮಾಡ್ತಾರೆ ಸರ್. ಇವಾಗ ಕೆಲಸ ಬಿಡಿಸ್ಬಿಟ್ಟಿದ್ದೀನಿ, ಇದನ್ನೇ ವ್ಯವಸ್ಥೆ ಮಾಡ್ಕೋತ ಹೊಂಟಿದ್ದಾರೆ ಸರ್. ವಿಠಲರೆ ಒಂದು ಹೇಳ್ರಿ, ಈಗ ಎಲ್ಲ ಕೃಷಿ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು, ಉತ್ಪನ್ನವನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ವಿಚಾರದೊಳಗೆ ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ರಾಸಾಯನಿಕಗಳನ್ನು ಬಳಸಿ ಬೆಳವಣಿಗೆಯನ್ನು ಹೆಚ್ಚು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂಥದ್ದೇನಾದರೂ ಈ ಕೋಳಿ ಒಳಗೆ ಅದನ್ನು ಹೆಂಗೆ ಈ ಮಾಂಸದ ಒಂದು ಬೆಳವಣಿಗೆ ಹೆಚ್ಚು ಜಲ್ದಿ ಆಗಬೇಕು, ಫಾಸ್ಟ್ ಆಗಬೇಕು, ಒಳ್ಳೆ ಮಾಂಸ ಸಿಗಬೇಕು, ಕ್ವಾಲಿಟಿ ಇರಬೇಕು ಅಂತಂದ್ರೆ ಅದಕ್ಕೇನಾದರೂ ಔಷಧ, ರಾಸಾಯನಿಕ, ಇಂಜೆಕ್ಷನ್ ಇವೇನಾದರೂ ಬರ್ತಾವ? ಹಾಂ ಸರ್, ಈಗ ಇಂಜೆಕ್ಷನ್ ಬಾಯ್ಲರ್ಗೆ ಹೇಳಬೇಕಂದ್ರೆ ಎಕ್ಸಾಕ್ಟ್ಲಿ ಔಷಧ ಇಂಜೆಕ್ಷನ್ ಬರುತ್ತೆ. ಜನರೆಲ್ಲ ಇವಾಗ ನಮ್ಗೆ ದುಡ್ಡು ಗಳಿಸ್ಬೇಕಂತ ಮಾಡ್ತಿರ್ತಾರೆ, ಔಷಧ ಕೊಡ್ತಿರ್ತಾರೆ, ಇಂಜೆಕ್ಷನ್ ಮಾಡ್ತಾರೆ. ಆದರೆ ನಾವು ಆ ಥರ ಎಲ್ಲ ಮಾಡಲ್ಲ. ಆ ಥರ ಮಾಡಿದರೆ ರೈತರಿಗೆ ಜಮೀನಿಗೆ ಹಾಕುವ ಗೊಬ್ಬರಕ್ಕೆ ಹೊಡೆತ ಕೊಡುತ್ತದೆ. ಅದಕ್ಕಾಗಿ ನಾವು ಯಾವುದೇ ಔಷಧ ಕೊಡಲ್ಲ, ಇಂಜೆಕ್ಷನ್ ಮಾಡಿಸಲ್ಲ. ಫಸ್ಟ್ ನಾವು ಹಾಕೋದು ಲಸೋಟ, ಆಮೇಲೆ ಲಿವರ್ ಟಾನಿಕು, ಬಯೋಸೈಲ್, ಇವನ್ನಷ್ಟು ಬಿಟ್ಟರೆ ಯಾವೂ ಯೂಸ್ ಮಾಡಲ್ಲ. ಅಂದರೆ ರಾಸಾಯನಿಕಗಳು ಬರ್ತಾವ, ಆದರೆ ನೀವು ಅದನ್ನು ಉಪಯೋಗ ಮಾಡ್ತಾ ಇಲ್ಲ? ನೀವು ಅದನ್ನು ಉಪಯೋಗ ಮಾಡಿದರೆ ಚಿಕನ್ನು ಸ್ಪೀಡಾಗಿ ಬರುತ್ತೆ, ಚಿಕನ್ನು ಮಾರುತ್ತೆ ಜಲ್ದಿ. ಆದರೆ ಭೂಮಿಗೆ ಗೊಬ್ಬರ ಹಾಕಿದರೆ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡು ಬಿಡುತ್ತೆ. ಅದಕ್ಕಾಗಿ ನಾವು ಈ ಕಡೆ ಗೊಬ್ಬರನೂ ನೀಟಾಗಿ ಬರಬೇಕು, ಈ ಕಡೆ ಚಿಕನ್ನು ಅಂದವಾಗಿ ಬೆಳೆಯುತ್ತೆ, ಅದ್ರ ಸಮಯ ನಾವು ಸ್ಲೋಲಿ ಹೋಗ್ತಾ ಇರ್ತೀವಿ. ಅಂದರೆ ನಿಮ್ಮದೇ ಏನು ನೀವು ಫೀಡ್ ಮಾಡಿದ್ದನ್ನು ಅದನ್ನು ಅಷ್ಟು ಹಾಕ್ತಾ ಇದ್ದೀರಿ, ಒಳ್ಳೆಯ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ದೀರಿ. ಅಷ್ಟರಲ್ಲಿ ಇವಾಗ ನಮ್ಮದೇ ಆದಂಥ ಫೀಡ್ ಹಾಕಿದ್ರು ಕೂಡ ಅವರು ತೆಗೆದಕ್ಕಂಥ 38 ಡೇಸಲ್ಲಿ ತೆಗಿತಾರೆ, ಆದರೆ ನಮ್ದು ಇವಾಗ ಒಂದು 5 ಡೇಸ್ ಏನು ಲೇಟ್ ಆಗುತ್ತೆ ಅಷ್ಟೇ. ವಿಠಲವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ತಮ್ಮ ಸಲಹೆ ಸೂಚನೆ ಪಡಿಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ ಹೇಳ್ತೀರಿ? 7975-32-555-1 ಸರ್. ಆತ್ಮೀರೇ ವಿಠಲ್ ಚಲುವಾದಿ ಅವರು ಹೇಳಿದಂಥ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 7975-352-5551 ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಅವರ ವಿಚಾರಗಳನ್ನು ತಿಳ್ಕೊಳ್ಬೋದು, ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಕಂಡುಕೊಳ್ಬೋದು. ಒಳ್ಳೆಯದು ವಿಠಲ್ ಸುರೇಶ್ ಚಲುವಾದಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ, ವಿಶೇಷವಾಗಿ ಯುವ ರೈತರಿಗೆ, ಯಾರು ಕೋಳಿ ಸಾಕಾಣಿಕೆ ಒಳಗೆ ತೊಡಕೊಳ್ಬೇಕು ಅನ್ನುವಂಥವರಿದ್ದಾರೆ ಅವರಿಗೆ ತಮ್ಮ ಅನುಭವಗಳನ್ನು ಹೇಳಿ ಯಾವ ರೀತಿ ಮುಂದುವರಿಬೋದು, ಯಾವ ರೀತಿ ನಾವು ಉತ್ಪಾದನೆಯನ್ನು ಹೆಚ್ಚು ಮಾಡ್ಬೋದು, ಮತ್ತು ಯಾವ ರೀತಿ ಸಾವಯವ ಗೊಬ್ಬರಗಳನ್ನು ಬಳಸಿ, ಅಂದರೆ ಕೋಳಿ ಗೊಬ್ಬರವನ್ನು ಬಳಸಿ ನಾವು ನಮ್ಮ ಕೃಷಿ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂಥ ವಿಚಾರಗಳನ್ನು ತಾವು ಹೇಳಿದ್ದೀರಿ, ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಈಗ ನಮ್ಮ ಯುವ ರೈತರಿಗೆ, ಯಾರು ಮಾಡಬೇಕು ಅಂತಾರಲ್ಲ, ಅವ್ರಿಗೇನಾದರೂ ತಾವು ಹೇಳ್ಬೇಕಂತ ಮಾಡ್ತೀರಿ, ಅವ್ರಿಗೆ ಏನಾದರೂ ಒಂದು ಸಂದೇಶ ಅದನ್ನ? ಹಾಂ, ಇವಾಗ ಸ್ಟಾರ್ಟಿಂಗ್ ಯಾರು ಇನ್ನೊಬ್ಬರು ಕೋಳಿ ಮಾಡಿದ್ದಾರಂತೆ ಯಾರು ಮಾಡಬಾರ್ದು. ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ನಾ ಇದನ್ನು ಮಾಡಬೇಕು, ದಂಡಿಗೆ ಹಚ್ಚೋದಾದರೆ ಅದನ್ನು ಕೈ ಹಾಕಬೇಕು. ಈ ಯಾರು ಹೇಳಿದಾರಪ್ಪ ಅಂತೇಳಿ ನಾವು ಮಾಡಬೇಕಪ್ಪ, ಅವ್ರದ್ದು ಚಲೋ ಆಗಿದೆ ನಾನು ಮಾಡಬೇಕು ಅಂತ ಯಾರು ಮಾಡಬಾರ್ದು. ನಾ ಇದರಲ್ಲಿ ಇದರದ್ದು ಏನಿದೆ, ಇದರಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ತಿಳ್ಕೊಂಡು ಆ ನಂತರ ಕೋಳಿ ಸಾಕಾಣಿಕೆ ಮಾಡಿ, ಆದರೆ ಇನ್ನೊಬ್ಬರು ನೋಡಿ ಯಾರು ಮಾಡಬಾರಿ. ಒಳ್ಳೆಯದು, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಧ್ಯಾನ ಶಿವ ನಿಮ್ಮ ಜಾನ ನಾ ಮಾಡು ಗಾಯನ ಹಸಿ ಮಗನ ಸತ್ಯ ಬೆಳೆಯಲಿ ಅನ್ನ ಗುರುವ ಹಸಿ ಮಗನ ಸತ್ಯ ಬೆಳೆಯಲಿ ಅನ್ನ ಗುರುವ ಮಕ್ಕಳ ಬೇಡವರು ತಪ ನಿಂತ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಮಕ್ಕಳ ಬೇಡವರು ತಪ ನಿಂತ ಎನ್ನ ಗುರುವ ಮಕ್ಕಳ ಬೇಡವರು ತಪ ನಿಂತ ಎನ್ನ ಗುರುವ ತೊಟ್ಟಿಲ ಹೊರಸಿ ಕಳವ್ಯಾರ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಅಪ್ಪ ನಿನ್ನ ಪವಾಳ್ಯಾಗ ಇಪ್ಪತ್ತೊಂದ ವಾಲಿ ಹುಳಿ ಅಪ್ಪ ನಿನ್ನ ಪವಾಳ್ಯಾಗ ಇಪ್ಪತ್ತೊಂದ ವಾಲಿ ಹುಳಿ ತುಪ್ಪಳಿಗಾಗಿ ಬೆಳಗಾನ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ತುಪ್ಪಳಿಗಾಗ್ಯವು ಬೆಳಗಾನ ಎನ್ನ ಗುರುವ ತುಪ್ಪಳಿಗಾಗ್ಯವು ಬೆಳಗಾನ ಎನ್ನ ಗುರುವ ಗುರುವ ಬೀರೇಶನ ಹಗಲೂಟ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಅನ್ನ ನಿನ್ನ ಪವಾಳ್ಯಾಗ ಹನ್ನೊಂದ ವಾಲಿ ಹುಡಿ ಅನ್ನ ನಿನ್ನ ಪವಾಳ್ಯಾಗ ಹನ್ನೊಂದ ವಾಲಿ ಹುಡಿ ಎಳ್ಳೊಳಿಗಾಗಿ ಬೆಳಗಾನ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಎನ್ನೊಳಿಗಾಗ್ಯವು ಬೆಳಗಾನ ಎನ್ನ ಗುರುವ ಎನ್ನೊಳಿಗಾಗ್ಯವು ಬೆಳಗಾನ ಎನ್ನ ಗುರುವ ಶಿಷ್ಯ ಮಾಳೇಶನ ಹಗಲೂಟ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಅಪ್ಪ ನಿನ್ನ ಮಠದಾಗ ಯಾವ ತರದ ಗಿಡ ಹುಟ್ಟಿ ಅಪ್ಪ ನಿನ್ನ ಮಠದಾಗ ಯಾವ ತರದ ಗಿಡ ಹುಟ್ಟಿ ಸಣ್ಣ ರುದ್ರಾಕ್ಷಿ ಜಪ ಮನಿಯನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಪ್ರಭು ನಿಮ್ಮ ಧ್ಯಾನ ನಾ ಮಾಡು ಗಾಯನ ಶಿವ ನಿಮ್ಮ ಧ್ಯಾನ ನಾ ಮಾಡು ಗಾಯನ ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಲೋಕದ ಗಿಳಿಗೋಳು ಈ ಲೋಕದ ಗಿಳಿಗೋಳು ದೇವ ಲೋಕದ ಗಿಳಿಗೋಳ ಕೋಲ ದೇವ ಲೋಕದ ಗಿಳಿಗೋಳ ಕೋಲ ದೇವ ಲೋಕದ ಗಿಳಿಗೋಳ ಕೋಲ ದೇವ ಲೋಕದ ಗಿಳಿಗೋಳ ಕೋಲ ದೇವಾನಿ ಲೋಕದ ಗಿಳಿಗೋಳ ಕುಡಿಕೊಂಡ ವಾದವ ಶಿವನ ಅರಮನಿಗೆ ಕೋಲ ವಾದವ ಶಿವನ ಅರಮನಿಗೆ ಕೋಲ ವಾದವ ಶಿವನ ಅರಮನಿಗೆ ಕೋಲ ಶಿವನ ಅರಮನಿಗೆ ಕೋಲ ಎಂದಿಲ್ಲದ ಗಿಳಿಗೋಳ ಹಿಂದೇನ ಬಗೆ ಬಂದ ಕುಂಬಾರ ಕೊಡರೆ ಮಣಿ ಚೌಕೆ ಕೋಲ ನಿಂದಾರ ಕೊಡರೆ ಶಳಿ ಮಂಚ ಕೋಲ ಕುಂದಾರ ಕೊಡರೆ ಮಣಿ ಚೌಕೆ ಕೋಲ ನಿಂದಾರ ಕೊಡರೆ ಶಳಿ ಮಂಚ ಕೋಲ ಕುಂದರನ ಬಂದಿಲ್ಲ ನಿಂದರನ ಬಂದಿಲ್ಲ ನಾವಂದ ಮಾತಾ ಕೇಳು ಬಂದೆ ಕೋಲ ನಾವಂದ ಮಾತಾ ಕೇಳು ಬಂದೆ ಕೋಲ ನಾವಂದ ಮಾತಾ ಕೇಳು ಬಂದೆ ಕೋಲ ನಾವಂದ ಮಾತಾ ಕೇಳು ಬಂದೆ ಕೋಲ ಕೇಳೋದಿದ್ದರ ಕೇಳು ಹೇಳೋದಿದ್ದಾರೆ ಹೇಳ ಮನದಾನ ಮಾತಾ ಒಡದೇಳ ಕೋಲ ಮನದಾನ ಮಾತಾ ಒಡದೇಳ ಕೋಲ ಮನದಾನ ಮಾತಾ ಒಡದೇಳ ಕೋಲ ಮನದಾನ ಮಾತಾ ಒಡದೇಳ ಕೋಲ ಬಿತ್ತಿದ ಬೆಳೆಗಳು ಬಕ ಬಾಕ ಬಾಡ್ಯಾವ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಸಿರಿಗಿ ಸಾವಿರ ಕೊಡರಿ ಸೆರಗಿ ಐನೂರ ಕೊಡರಿ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜುನ ಕೋಲ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜುನ ಕೋಲ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜುನ ಕೋಲ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜುನ ಕೋಲ ಸಿರಿಗಿ ಸಾವಿರ ತೊಗರಿ ಸೆರಗಿ ಐನೂರ ತೊಗರಿ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ನತ್ತಿ ಸಾವಿರ ಕೊಡರಿ ಮೂತಿಗ ಐನೂರ ಕೊಡರಿ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜುನ ಕೋಲ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜುನ ಕೋಲ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜುನ ಕೋಲ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜುನ ಕೋಲ ನತ್ತಿಗೆ ಸಾವಿರ ತೊಗೋರಿ ಮೂತಿಗ ಐನೂರ ತೊಗೋರಿ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜುನ ಕೋಲ ಬಿರಿ ಬಿರಿ ಬಂದಾನ ಬಿಲುಬಾನ ಒಗದಾನ ತಂದೆ ಪಾದಕ ಎರಗ್ಯಾನ ಕೋಲ ತಾಯಿ ಪಾದಕ ಎರಗ್ಯಾನ ಕೋಲ ತಾಯಿ ಪಾದಕ ಎರಗ್ಯಾನ ಕೋಲ ತಾಯಿ ಪಾದಕ ಎರಗ್ಯಾನ ಕೋಲ ತಾಯಿನೇ ಪಾದಕ ಎರಗಿಂದ ಹೇಳ್ಯಾನ ಹೋಗಿ ಬರತೀನಿ ತಾಯಿ ಮರತೇಕ ಕೋಲ ಹೋಗಿ ಬರತೀನಿ ತಾಯಿ ಮರತೇಕ ಕೋಲ ಹೋಗಿ ಬರತೀನಿ ತಾಯಿ ಮರತೇಕ ಕೋಲ ಹೋಗಿ ಬರತೀನಿ ತಾಯಿ ಮರತೇಕ ಕೋಲ ಬಸರೆಂಡರಿರುತ್ತಾರ ಶಿಶಿ ಮಕ್ಕಳಿರುತ್ತಾರ ಗದ್ದರು ನೀ ಬ್ಯಾಡ ನನ್ನ ಮಗನ ಕೋಲ ಗಾದರು ನೀ ಬ್ಯಾಡ ನನ್ನ ಮಗನ ಕೋಲ ಗಾದರು ನೀ ಬ್ಯಾಡ ನನ್ನ ಮಗನ ಕೋಲ ಗಾದರು ನೀ ಬ್ಯಾಡ ನನ್ನ ಮಗನ ಕೋಲ ಗಡ ಗಡ ಗಾದುರ್ಸ ಬೋಲ್ ಮಿಂಚ ಹೊಡೆ ಓತ ಸೋಲೆಗಿ ಕೀನ ಜಡ ಸೂತ ಕೋಲ ಕೋಲಿಗಿ ಕೀನ ಜಡ ಸೂತ ಕೋಲ ಕೋಲಿಗಿ ಕೀಲಿ ಜಡ ಸೂತ ಕೋಲ ಕೋಲಿಗಿ ಕೀಲಿ ಜಡ ಸುತ್ತ ಕೋಲ ಕೋಲಿಗಿ ನೀ ಕೀಲಿ ಜಡ ಸುತ್ತ ನನ್ನ ತಲೆ ಒಡದ ಸಬ್ಬ ಎರಿಯಾಗ ಸುರದಾನ ಕೋಲ ಸಬ್ಬ ಎರಿಯಾಗ ಸುರದಾನ ಕೋಲ ಸಬ್ಬ ಎರಿಯಾಗ ಸುರದಾನ ಕೋಲ ಸಬ್ಬ ಎರಿಯಾಗ ಸುರದಾನ ಕೋಲ ಮನೆ ಮನೆ ತೋರಣ ತರುವ ಹಬ್ಬ ಬಂತು ಬಂತು ಬಂತು ಯುಗಾದಿ ಬಂತು ಮನೆ ಮನೆ ತೋರಣ ತರುವ ಹಬ್ಬ ಬಂತು ಸಿರಿ ಸಂತೋಷದ ಯುಗಾದಿ ನೆನಪಿನ ಹಬ್ಬ ಬಂತು ನಮಗೆ ಸಖತಂತು